ಘೋಷಣೆ. ಮೊಬೈಲ್ ಬಿಡಿ, ಪುಸ್ತಕ ಹಿಡಿಯುವಂತೆ ಮಕ್ಕಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. 2025ನೇ ಸಾಲಿನ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗೆ ಕರ್ನಾಟಕದ ಮೂವರ ಆಯ್ಕೆ. ಹಾಗೂ ಗ್ರೇಟರ್ ಬೆಂಗಳೂರಿನ ಪಾಲಿಕೆಗಳ ಆಯುಕ್ತರಿಂದ ಇಂದು ವಿವಿಧೆಡೆ ಪರಿಶೀಲನೆ, ತ್ಯಾಜ್ಯ ವಿಲೇವಾರಿ ಕುರಿತಂತೆ ಪರಾಮರ್ಶೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:26. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಕೃಷಿ ರಂಗ. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಕೇಳಲಿದ್ದೀರಿ, ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯ ಪ್ರಾಧ್ಯಾಪಕರಾದ ಡಾಕ್ಟರ್ ವೈಎಸ್ ಕಿರಣ್ ಭಟ್ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಪ್ರತಿ ವರ್ಷ ಆಗಸ್ಟ್ ತಿಂಗಳ 25ನೇ ತಾರೀಕಿನಿಂದ ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕಿನವರೆಗೆ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಅಂತ ಆಚರಿಸ್ತೀವಿ. ಈ ಪಾಕ್ಷಿಕದ ಆಚರಣೆಯ ಉದ್ದೇಶ ಮತ್ತು ನೇತ್ರದಾನದ ಬಗ್ಗೆ ನಮಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ವೈಎಸ್ ಕಿರಣ್ ಭಟ್ ಅವರು. ನಮಸ್ಕಾರ ಡಾಕ್ಟರ್ ಕಿರಣ್ ಭಟ್ ಅವರೇ. ನಮಸ್ತೆ. ಈಗ ಮೊದಲಿಗೆ ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆಯ ಉದ್ದೇಶ ಏನು ಅಂತ ಸ್ವಲ್ಪ ಹೇಳ್ತೀರಾ? ನಮ್ಮ ಕಣ್ಣಿನಲ್ಲಿ ಕುರುಡುತನ ಬರುವುದಕ್ಕೆ ಮೇನ್ ಆಗಿ ಕಣ್ಣಿನ ಪೊರೆ ಅಂತ ಬರ್ತದೆ. ಇದಕ್ಕೆ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೇವೆ. ಇದು ಮಾರ್ಕೆಟಲ್ಲಿ ನಮಗೆ ಕೃತಕ ಮಸೂರ ಅಂತ ಸಿಗ್ತದೆ. ಎಷ್ಟು ರೋಗಿ ಬಂದರೂ ಆಪರೇಷನ್ ಮಾಡಬಹುದು. ಈಗ ಕರಿಗುಡ್ಡೆ ಕಾಯಿಲೆಗಳಿರ್ತದೆ, ಕಣ್ಣಿನ ಪೆಟ್ಟಿಂದ ಆಗಿರ್ಬೋದು, ಕರಿಗುಡ್ಡೆಯ ಬೇರೆ ಕಾಯಿಲೆಗಳಿಂದ ಇರ್ಬೋದು, ಅವನಿಗೆ ದೃಷ್ಟಿ ನಷ್ಟ ಆಗ್ತದೆ. ಕಣ್ಣಿನಿಂದ ಹಿಡಿದು ಬ್ರೈನ್ ತನಕ ಬೇರೆ ಎಲ್ಲ ನಾರ್ಮಲ್ ಇದ್ರೆ ಮೇನ್ ಗೇಟ್ ಕ್ಲೋಸ್ ಆದಾಗೆ ಕರಿಗುಡ್ಡೆ ಕೆಲಸ ಅಡ್ಡ ಆಗಿರ್ತದೆ. ಇದು ಕರಿಗುಡ್ಡೆಯಲ್ಲಿ ಇರುವಂತ ಸಮಸ್ಯೆ. ಇದಕ್ಕೆ ನಮಗೆ ಬೇರೆಯವರ ಕಣ್ಣನ್ನು ತೆಗೆದು ಕರಿಗುಡ್ಡೆಯನ್ನು ಜೋಡಿಸೋದು ಒಂದೇ ಸದ್ಯಕ್ಕೆ ಇರುವಂತಹ ಮಾರ್ಗ. ಇದು ನಮಗೆ ಕರಿಗುಡ್ಡೆ ಎಲ್ಲೂ ಸಿಗುವುದಿಲ್ಲ. ಒಬ್ಬ ವ್ಯಕ್ತಿ ಸಾಯಬೇಕು, ಅವನು ಸತ್ತು ಒಂದು 6 ಗಂಟೆ ಒಳಗಡೆ ಅವನ ಕಣ್ಣನ್ನು ತೆಗೆದು ಇಬ್ಬರು ವ್ಯಕ್ತಿಗೆ ನಾವು ಕಣ್ಣನ್ನು ಅಳವಡಿಸಬಹುದು. ಇಲ್ಲಿ ಕೆಲವೊಂದಷ್ಟು ಸ್ವಲ್ಪ ಗಂಭೀರವಾದ ವಿಚಾರಗಳಿರ್ತದೆ. ಒಂದು ಸಾವಾದಾಗ ಅವರಿಗೆ ಇರುವಂಥ ಬೇಜಾರು, ನೋವು, ಯಾರು ಬರಬೇಕು, ಅವ್ರನ್ನ ಕರೆಸಬೇಕು, ಏನು ಕಾರ್ಯಗಳಾಗಬೇಕು, ಅವರ ತಲೆ ಅಲ್ಲೇ ಇರ್ತದೆ. ಭಾವನಾತ್ಮಕವಾಗಿ ಸ್ವಲ್ಪ ಶೇಕ್ ಆಗಿರ್ತಾರೆ. ಆ ಸಮಯದಲ್ಲಿ ನಾವು ಅವರನ್ನು ಕನ್ವಿನ್ಸ್ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ. ಆಮೇಲೆ ಇದ್ರ ಬಗ್ಗೆ ಕೆಲವೊಂದಷ್ಟು ಮೌಢ್ಯಗಳು, ಮೂಢನಂಬಿಕೆಗಳು ಉಂಟು, ತಪ್ಪು ಕಲ್ಪನೆಗಳುಂಟು. ಮನುಷ್ಯನನ್ನು ಕಣ್ಣನ್ನು ತೆಗೆದು ದಹನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕುರುಡನಾಗಿ ಹುಟ್ಟುತ್ತಾನೆ, ಈ ರೀತಿ ಎಲ್ಲ ಒಂದಷ್ಟು. ಆಮೇಲೆ ನನ್ನ ಮಗನನ್ನು ಕಣ್ಣು ನಾನು ಕೊಡುವುದಿಲ್ಲ ಅಂತ ಕೆಲವರು ಅಕಸ್ಮಾತ್ ತಾಯಿಯಂದ್ರಿದ್ರೆ ಹೇಳ್ತಾರೆ. ಇದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನ ಸಮಾಧಾನ ಮಾಡಿ ತೆಗೆಯೋದು ಬಹಳ ಕಷ್ಟ. ಮತ್ತೆ ಶವದ ಮುಖ ವಿಕಾರವಾಗುತ್ತೆ, ಅದೊಂದು ಭಾವನೆ ಉಂಟು. ಶವದ ಮುಖ ವಿಕಾರ ಆಗುವುದಿಲ್ಲ, ಅದು ಕಣ್ಣನ್ನು ತೆಗೆದು ಆ ಜಾಗದಲ್ಲಿ ನಾವು ಕಣ್ಣಿನ ಶೇಪಿಗೆ ಬರುವ ರೀತಿಯಲ್ಲಿ ಮಾಡಿಕೊಡ್ತೇವೆ. ಇನ್ನು ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆ ಯಾವ ಪ್ರಾರಂಭವಾಯಿತು ಅಂತೀರಿ? ಇದು 1985ರಲ್ಲಿ ಪ್ರಾರಂಭವಾಯಿತು. ಯಾಕೆ ಆಯ್ತು ಅಂದ್ರೆ ಅವಾಗ ಕಣ್ಣನ್ನು ಕೊಡ್ಬೋದು ಅನ್ನುವಂಥ ಒಂದು ಕಾನ್ಸೆಪ್ಟೇ ಇರಲಿಲ್ಲ ಮುಂಚೆ. ಈಗ ನನ್ನ ಕಣ್ಣನ್ನು ಕೊಟ್ಟರೆ ಇನ್ನೊಬ್ಬನಿಗೆ ಬರ್ತದೆ ಅನ್ನುವಂಥ ಒಂದು ವಿಚಾರವೇ ಗೊತ್ತಿಲ್ಲದ ವ್ಯಕ್ತಿ ಹೇಗೆ ಕೊಟ್ಟನು? ಹಾಗಾಗಿ ಒಂದು ಉದ್ದೇಶ ಇಟ್ಟುಕೊಂಡು 1985 ಪ್ರಾರಂಭ ಮಾಡಲಾಯಿತು. ಅಂದರೆ ಜನಸಾಮಾನ್ಯರಲ್ಲಿ ಅರಿವು ನೇತ್ರದಾನದ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸೋದು ತಿಳುವಳಿಕೆ ಪ್ರಾರಂಭ ಆಗುತ್ತೆ. ಈಗ ನಮ್ಮ ದೇಶವನ್ನೇ ತೆಗೆದುಕೊಂಡ್ರೆ ಎಷ್ಟು ಜನ ಈ ಕರಿಗುಡ್ಡೆ ಅಂತ ತಾವು ಹೇಳಿದ್ರಲ್ಲ ಈ ಕಾರ್ನಿಯ ಒಂದು ಶಸ್ತ್ರಚಿಕಿತ್ಸೆಗೆ ಕಾಯ್ತಾ ಇದ್ದಾರೆ ಅಂತೀರಿ? ನೋಡಿ, ಒಂದು ಅಂದಾಜಿನ ಪ್ರಕಾರ ನಮಗೆ ಸಿಕ್ಕಿರುವ ಮಾಹಿತಿ ಇದ್ದದರಲ್ಲಿ ಕನಿಷ್ಠ 4 ಕೋಟಿ ಜನ ಕಾಯ್ತಾ ಇದ್ದಾರೆ. ಹೇಗೆ ಅಂದರೆ ಇದು ವರ್ಷ ವರ್ಷಕ್ಕೂ ಕಾಯಿಲೆಗಳು ಜಾಸ್ತಿ ಆಗ್ತದೆ, ಮನುಷ್ಯನ ಬದುಕುವ ಅವಧಿ ಜಾಸ್ತಿ ಆದಾಗ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ಕಾಯಿಲೆಯಿಂದನೂ ಬರ್ಬೋದು, ಕಣ್ಣು ಪೆಟ್ಟು ಮಾಡಿಕೊಂಡಿಂದನೂ ಬರ್ಬೋದು. ಹಾಗಾದ್ರಿಂದ ವರ್ಷ ವರ್ಷ ಜಾಸ್ತಿ ಆಗ್ತಾನೆ ಇದೆ. ಇಲ್ಲಿ ಒಂದು ದೌರ್ಭಾಗ್ಯ ಏನಂದರೆ ನಮ್ಮಲ್ಲಿ ಇಷ್ಟು ದೊಡ್ಡ ದೇಶ ಇಟ್ಟುಕೊಂಡ್ರು ಆಗೋದು ವರ್ಷಕ್ಕೆ ಸರಿಸುಮಾರು 25,000 ಶಸ್ತ್ರಚಿಕಿತ್ಸೆಗಳು ಮಾತ್ರ. ಅಂದರೆ ಕೋಟ್ಯಾಂತರ ಜನಕ್ಕೆ ಅವಶ್ಯಕತೆ ಉಂಟು, 25,000 ಮಾತ್ರ ಆಗ್ತಾ ಇದೆ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಏನೋ ಡೆಫಿಸಿಟ್ ಅಂತ ಹೇಳ್ತೀವಲ್ಲ, ಫಿಸ್ಕಲ್ ಡೆಫಿಸಿಟ್ ಅಂತ, ಆ ರೀತಿ ಸಂಖ್ಯೆಗಳ ಅವಶ್ಯಕತೆ ಇರೋ ಜನರ ಸಂಖ್ಯೆ ವೃದ್ಧಿ ಆಗ್ತಾನೆ ಇದೆ. ಅಂದರೆ ಈ ನೇತ್ರದಾನ ಮಾಡುವಂಥವ್ರ ಸಂಖ್ಯೆ ಬಹಳ ಕಡಿಮೆ ಇದೆ ಅಂದರೆ ನೇತ್ರದಾನವನ್ನು ಯಾರ್ಯಾರು ಮಾಡಬಹುದು ಅಂತೀರಿ? ಯಾರು ಬೇಕಾದರೂ ಮಾಡ್ಬೋದು, ಅದಕ್ಕೆ ಏನು ಸಮಸ್ಯೆ ಇಲ್ಲ ಇಲ್ಲಿ. ಏಕೆಂದರೆ ಕರಿಗುಡ್ಡೆಯನ್ನು ಒಬ್ಬರಿಂದ ಒಬ್ಬರಿಗೆ ಇಡ್ತೇವಲ್ಲ, 2 ವರ್ಷದ ವ್ಯಕ್ತಿಗೂ ವಯಸ್ಸಾದ ವ್ಯಕ್ತಿಯ ಕಣ್ಣಿನ ಸೈಜು ಒಂದೇ ಇರ್ತದೆ. 2 ವರ್ಷದ ಮಗುವಿಂದ ಹಿಡಿದು ನಾವು ತೆಗಿಬಹುದು, ಅದಕ್ಕಿಂತ ಮುಂಚೆ ಆದ್ರೆ ಸ್ವಲ್ಪ ಸೈಜ್ ಸಣ್ಣದಿರುತ್ತದೆ, ಆದರೂ ಹಾಕ್ಬೋದು. 2 ವರ್ಷದ ಮೇಲ್ಪಟ್ಟು ಧಾರಾಳವಾಗಿ ತೆಗಿಬಹುದು. ಇದರಲ್ಲಿ ಅವ್ರು ಕೊಡ್ಲಿಕ್ಕೆ ಆಗ್ತದೆ ಇವ್ರು ಕೊಡ್ಲಿಕ್ಕೆ ಆಗ್ತದೆ ಅಂತ ಭೇದಭಾವ ಇರುವುದಿಲ್ಲ, ಲಿಂಗಭೇದ ಇರುವುದಿಲ್ಲ. ವಯಸ್ಸು ಎಷ್ಟು ಕಮ್ಮಿ ಇರ್ತದೋ ಅಷ್ಟು ಕ್ವಾಲಿಟಿ ಚೆನ್ನಾಗಿರ್ತದೆ. ನಾವು ಉದಾಹರಣೆಗೆ ಒಬ್ಬ ಯಂಗ್ ವ್ಯಕ್ತಿ 20-25 ವರ್ಷದ ಆಕ್ಸಿಡೆಂಟ್ ಅಲ್ಲಿ ಸತ್ತರೆ ಅವನ ಕಣ್ಣಿನ ಕ್ವಾಲಿಟಿ ಬಹಳ ಚೆನ್ನಾಗಿರ್ತದೆ. ಅದೇ 60 ವಯಸ್ಸು ಆದ್ಮೇಲೆ ಸತ್ತ ಕ್ವಾಲಿಟಿ ಅಷ್ಟು ಇರುವುದಿಲ್ಲ. ಕಣ್ಣಿಗೂ ಕೂಡ ವಯಸ್ಸಾಗಿ. ಇನ್ನು ಯಾರ್ಯಾರು ಈ ನೇತ್ರದಾನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ? ವಾಸ್ತವವಾಗಿ ಹೇಳಬೇಕು ಅಂದ್ರೆ ಆಗೋದಿಲ್ಲ ಅಂತ ಏನೂ ಇಲ್ಲ, ಆದ್ರೆ ನಾವು ಕೆಲವೊಂದಷ್ಟು ಕಾಯಿಲೆಗಳಿದ್ದವ್ರನ್ನ ತೆಗೆಯುವುದಿಲ್ಲ. ಹೇಗೆಂದ್ರೆ ಅಕಸ್ಮಾತ್ ವಿಧಿವಶಾತ್ ಈ ಕಾಯಿಲೆ, ಉದಾಹರಣೆಗೆ HIV ಏಡ್ಸ್ ರೋಗ ಅಂತ ಬರ್ತದೆ, ಆ ಕಣ್ಣನ್ನು ತೆಗೆದು, ಅಥವಾ ಕ್ಯಾನ್ಸರ್ ಕಾಯಿಲೆ ಇರೋ ಪೇಷಂಟಿನ ಕಣ್ಣನ್ನು ತೆಗೆದು, ಒಂದು ಕಣ ಅಲ್ಲಿ ಇದ್ರೂ ಅವನಿಗೆ ಹರಡುವ ಸಾಧ್ಯತೆ ಇರ್ತದೆ. ಹಾಗಾದ್ರಿಂದ ನಾವೊಂದು ಲಿಮಿಟ್ ನಾವೇ ಹಾಕೊಂಡಿದ್ದು, ಮಾಡಿದ್ರೆ ಏನು ಆಗಿಬಿಡುತ್ತೆ ಅಂತಲ್ಲ, ಆದರೂ ಬೇಡ ಅಂತ ಒಂದು. ಇನ್ನು ಮುಖ್ಯವಾಗಿ ನೇತ್ರದಾನ ಮಾಡೋದಕ್ಕೆ ಯಾವ ಕ್ರಮವನ್ನು ಅನುಸರಿಸಬೇಕಾಗತ್ತೆ? ಕ್ರಮ ಅಂದ್ರೆ ನಾವೇನು ಮಾಡ್ತೇವೆ ಅಂದರೆ 2 ಆಪ್ಷನ್ ಇರ್ತದೆ. ಒಂದು ವ್ಯಕ್ತಿ ತಾನು ಜೀವಂತವಾಗಿದ್ದಾಗಲೇ ನಾನು ನನ್ನ ಕಣ್ಣನ್ನು ದಾನ ಕೊಡ್ತೇನೆ ಅಂತ ಹೇಳ್ತಾರೆ, ಅದಕ್ಕೊಂದು ರಿಜಿಸ್ಟರ್ ಇರ್ತದೆ, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದರೆ ಅವನಿಗೊಂದು ಕಾರ್ಡ್ ಕೊಟ್ಟಿರ್ತೇವೆ, ಅವನ ಪಾಕೆಟಲ್ಲಿ ಇಟ್ಕೊಂಡಿರ್ಬೋದು. ಅವನು ಈ ಊರಲ್ಲಿ ಮಾತ್ರ ಅಲ್ಲ, ಬೇರೆ ಯಾವುದೋ ಊರಲ್ಲಿ ಅವನು ಮರಣ ಸಂಭವಿಸಿದ್ರು, ಅವನ ಕಾರ್ಡಲ್ಲಿ ಒಂದು ಫೋನ್ ನಂಬರ್ ಇರ್ತದೆ, ಅಲ್ಲಿಗೆ ಫೋನ್ ಮಾಡಿದರೆ ಅಲ್ಲಿಗೆ ಬೇಕಾದಂಥ ವ್ಯವಸ್ಥೆಗಳು ಅವರಿಗೆ ಉಚಿತವಾಗಿ ಸಿಗ್ತದೆ. ಅಂದರೆ ನೇತ್ರದಾನ ಮಾಡೋದಕ್ಕೆ ಎಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ ಅವರು? ಎಲ್ಲಿ ಮಾಡೋದಕ್ಕೆ? ನೇತ್ರ ಸಂಗ್ರಹಣ ಕೇಂದ್ರ ಅಂತ ಇರ್ತದಲ್ಲ, ಅಲ್ಲಿ ಮಾತ್ರ ಸಾಧ್ಯತೆ ಉಂಟು. ಈಗ PHC ಇಂಥ ಸಣ್ಣ ಸಣ್ಣದಲ್ಲಿ ಕಣ್ಣಿನ ಡಾಕ್ಟರ್ ಇರೋದಿಲ್ಲ, ಅದಕ್ಕೆ ಬೇಕಾದ ಸಲಕರಣೆಗಳು ಇರೋದಿಲ್ಲ. ಕಣ್ಣು ತೆಗೆದ ಮೇಲೆ ಒಂದು ಕಡೆಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗ್ತದೆ, ಅದರ ವ್ಯವಸ್ಥೆಯೂ ಇರಬೇಕಾಗ್ತದೆ. ನೋಂದಣಿ ಮಾಡ್ಕೊಳ್ಳೋದಕ್ಕೆ ನೋಂದಣಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನಮ್ಮಲ್ಲಿ ಈಗ ಕ್ಯಾಂಪ್ ಆಗುವಾಗ ಅಲ್ಲಿ ನೋಂದಣಿ ನಾವು ಅವರಿದ್ದಲ್ಲಿಗೆ ಹೋಗ್ತೇವೆ, ಇಲ್ಲ ಅವರೇ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಂದಣಿ ಮಾಡ್ಬೋದು. ಈಗ ಒಬ್ಬರು ನೇತ್ರದಾನವನ್ನು ಮಾಡಿರ್ತಾರೆ, ಅವರು ಘೋಷಣೆಗೆ ಸಹಿ ಹಾಕಿರ್ತಾರೆ, ಅವರ ಮರಣ ಆದಾಗ ಸಂಬಂಧಿಕರ ಜವಾಬ್ದಾರಿ ಏನು? ಸಂಬಂಧಿಕರು ಅದರಲ್ಲಿ ಒಂದು ಫೋನ್ ನಂಬರ್ ಇರ್ತಲ್ಲ, ಅದಕ್ಕೆ ಫೋನ್ ಮಾಡಬೇಕು, ಇಂಥ ಜಾಗದಲ್ಲಿ ಈ ರೀತಿ ಮೃತ ಆಗಿದ್ದಾರೆ, ಬಂದು ಕಣ್ಣು ತೆಕ್ಕೊಂಡು ಹೋಗಿ ಅಂತ ಅವರಿಗೆ ನಾವು ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಡ್ತೇವೆ. ಉದಾಹರಣೆಗೆ ಏನೋ ಫ್ಯಾನನ್ನು ಆಫ್ ಮಾಡಿ ಅಂತ ಹೇಳ್ತೇವೆ. ಎಲ್ಲಿ ಶವ ಇಟ್ಟಿರ್ತೀವೋ ಅಲ್ಲಿ ಫ್ಯಾನ್ ಆಫ್ ಮಾಡ್ತೇವೆ. ಕಣ್ಣನ್ನು ಮುಚ್ಚಿ ಅಂತ ಹೇಳ್ತೇವೆ, ಕಣ್ಣಿನ ಮೇಲೆ ಐಸ್ ಪ್ಯಾಕ್ ಅನ್ನು ಇಡಿ ಅಂತ ಹೇಳ್ತೇವೆ. ಹೀಗೆ ಮಾಡುವುದರಿಂದ ಕಣ್ಣಿನ ಕ್ವಾಲಿಟಿ ಮೈಂಟೈನ್ ಆಗ್ತದೆ, ಕಣ್ಣಿನ ಒಳಗಡೆ ಇರುವಂಥ ಸೆಲ್ಸ್ ಡಿಜನರೇಟ್ ಆಗುವುದು ಸ್ಲೋ ಆಗ್ತದೆ, ಆಗ ನಾವು ತೆಗೆಯುವಾಗ ಒಳ್ಳೆ ಕ್ವಾಲಿಟಿನೇ ಇರ್ತದೆ. ಫ್ಯಾನ್ ಹಾಕಿದ್ರೆ ಏನಾಗ್ಬೋದು? ಅದು ಫಾಸ್ಟ್ ಆಗಿ ಆಗ್ತದೆ. ನಮ್ಗೆ ಏನು ಸತ್ತ ಮೇಲೆ ಪ್ರಕ್ರಿಯೆಗಳು ಏನಾಗ್ತದಲ್ಲ ಅದು ಫಾಸ್ಟ್ ಆಗಿ ಆಗ್ತದೆ. ಅವಾಗ ನಮಗೆ ಅದರಲ್ಲಿರುವಂತಹ ಕೆಪಾಸಿಟಿ ಕ್ವಾಲಿಟಿ ಸ್ವಲ್ಪ ಕಡಿಮೆ ಮಟ್ಟದ ಆಗ್ತದೆ. ಕಣ್ಣಲ್ಲಿರುವಂತಹ ತೇವಾಂಶನೂ ಕೂಡ ಇಂಪಾರ್ಟೆಂಟ್, ಆವಿ ಆಗಬಹುದು ಫ್ಯಾನ್ ಹಾಕಿದಾಗ. ಹೌದು, ಇನ್ನು ಮುಖ್ಯವಾಗಿ ಎಷ್ಟು ಗಂಟೆಗಳಲ್ಲಿ ಈ ಕಣ್ಣುಗಳನ್ನು ತೆಗೆದುಕೊಳ್ಳಲಾಗುತ್ತೆ ಶರೀರದಿಂದ? ಅವರು ಸತ್ತ ಒಂದು 6 ಗಂಟೆ ಒಳಗೆ ತೆಗಿಬೇಕಾಗ್ತದೆ. ಇನ್ನು ಇಡೀ ಕಣ್ಣನ್ನು ತೆಗೆಯಲಾಗುತ್ತೋ ಹೇಗೆ ಇದರಲ್ಲಿ? ಹೌದು, ತೆಗೆಯುವಾಗ ನಾವು ಇಡೀ ಕಣ್ಣನ್ನು ತೆಗಿತೇವೆ. ಅಲ್ಲಿ ಕಣ್ಣನ್ನು ತೆಗೆದುಕೊಳ್ಳೋ ಕಣ್ಣು ಟೊಳ್ಳಾಗಿ ಕಾಣ್ತದೆ, ಅದು ಕಣ್ಣಿಲ್ಲ ಅಂತ ನೋಡಿದವರಿಗೆ ಅನ್ನಿಸ್ತದೆ. ಹಾಗೆ ಅನ್ನಿಸಬಾರದು ಅಂತ ಅದಕ್ಕೆ ಕಣ್ಣು ಇರುವ ರೀತಿಯಲ್ಲಿ ಅದನ್ನು ಮಾಡಿ ಕ್ಲೋಸ್ ಮಾಡಿ ಇಡ್ತೇವೆ. ಆವಾಗ ಹೊರಗಿಂದ ಬಂದವರಿಗೆ ಏನಪ್ಪ ಇವನಿಗೆ ಕಣ್ಣಿಲ್ಲ ಅಂತ ಅನ್ನಿಸುವುದಿಲ್ಲ. 6 ಗಂಟೆ ಒಳಗೆ ತೆಗಿಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಕಣ್ಣಿನ ಯಾವ ಯಾವ ಭಾಗಗಳನ್ನು ಬಳಸ್ಕೊಳ್ಳಾಗುತ್ತೆ? ಈಗ ಅದರಲ್ಲಿ ಕಾರ್ನಿಯಾ ಅಂತ ನಾವು ಹೇಳ್ತೇವೆ, ಎದುರುಗಡೆ ಕಪ್ಪು ಗುಡ್ಡೆ ಕಾಣ್ತದಲ್ಲ, ಅದನ್ನು ಮಾತ್ರ ನಾವು ಬೇರೆಯವರಿಗೆ ಅಳವಡಿಸುವಂಥದ್ದು. ಇದಕ್ಕೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ, ಅದು ಕೆರಟೋಪ್ಲಾಸ್ಟಿ ಅಂತ ಹೇಳ್ತೇವೆ ಮೆಡಿಕಲ್ ಟರ್ಮ್ಸಲ್ಲಿ. ಅದನ್ನು ಮಾತ್ರ ಮಾಡುವಂಥದ್ದು, ಉಳಿದದ್ದು ಬೇರೆ ರಿಸರ್ಚ್ ಪರ್ಪಸ್ಗೆ ಉಪಯೋಗಿಸ್ಕೊಳ್ತೇವೆ. ಮುಖ್ಯವಾಗಿ ಈಗ ನೇತ್ರ ಸಂಗ್ರಹಣ ವ್ಯವಸ್ಥೆ ಅಥವಾ ನೇತ್ರ ಸಂಗ್ರಹಣ ಕೇಂದ್ರಗಳು ಎಲ್ಲೆಲ್ಲಿರ್ತವೆ? ಈಗ ಸಾಧಾರಣವಾಗಿ ಜಿಲ್ಲಾವಾರು ಕೇಂದ್ರಗಳಲ್ಲಿ ನೇತ್ರ ಸಂಗ್ರಹಣ ಕೇಂದ್ರ ಇದ್ದೇ ಇರ್ತದೆ. ಅವರ ಜವಾಬ್ದಾರಿ ಏನಂದರೆ, ಇದೇ ರೀತಿ ಎಷ್ಟು ಗಂಟೆಗೆ ಫೋನ್ ಬಂದರೂ ಹೋಗಿ ಕಣ್ಣನ್ನು ತೆಗೆದು, ಎಲ್ಲಿ ಐ ಬ್ಯಾಂಕ್ ಇರ್ತದಲ್ಲ ರಕ್ತ ಬ್ಯಾಂಕ್ ರೀತಿಯಲ್ಲಿ, ಅಲ್ಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಅವರು ಈಗ ಅದರಲ್ಲಿ 2-3 ಥರ ಬರ್ತದೆ. ನಾವು ಬರೀ ಐಸ್ ಪ್ಯಾಕಲ್ಲಿ ಹಾಕಿ ಕಳಿಸಿದರೆ ಅದು 24 ಗಂಟೆ ಒಳಗಡೆ ಬೇರೆಯವರಿಗೆ ಅದನ್ನು ಅಳವಡಿಸಲೇಬೇಕಾಗ್ತದೆ. ಇದರಲ್ಲಿ ಬೇರೆ ಬೇರೆ ಥರ ಕ್ರಮಗಳಿರ್ತದೆ. ಈಗ ನಮ್ಮಲ್ಲಿ ಅವತ್ತು ಆ ವ್ಯವಸ್ಥೆ ಇರುವುದಿಲ್ಲ ಅಂದರೆ ಅದಕ್ಕೆ MK ಮೀಡಿಯಾ, ಆಪ್ಟಿಸಾಲ್ ಅಂತೆಲ್ಲ ಕೆಮಿಕಲ್ಸ್ ಬರ್ತದೆ, ಅದರಲ್ಲಿ ಇಟ್ಟರೆ ಒಂದು 2-3 ತಿಂಗಳು ಉಪಯೋಗಿಸ್ಕೊಳ್ಬೋದು. ಇನ್ನೊಂದು ಟೆಕ್ನಿಕ್ ಇದೆ, ಕ್ರಯೋ ಸರ್ಜರಿ ಅಂತ. ಅದರ ಉಷ್ಣ ಫುಲ್ ಕಮ್ಮಿ ಮಾಡಿ ಬಿಡ್ತೇವೆ, ಅದರ ಬಾಳಿಕೆ ಹೆಚ್ಚು ಬರ್ತದೆ. ಆ ರೀತಿ ಮಾಡಿದರೆ 1 ವರ್ಷ 2 ವರ್ಷದವರೆಗೆ ಉಪಯೋಗಿಸ್ಬೋದು. ಅಂದರೆ ಕಡಿಮೆ ಉಷ್ಣತೆ ತಂತ್ರಜ್ಞಾನ, ಅತಿ ಕಡಿಮೆ ಉಷ್ಣತೆ, ಅತಿ ಕಡಿಮೆ -10 ಡಿಗ್ರಿಗಳಲ್ಲಿ ಬರುತ್ತೆ ಅಂತ ಒಂದು ಉಷ್ಣಾಂಶದಲ್ಲಿ 2 ವರ್ಷದವರೆಗೂ ಇಡ್ಬೋದು. ಕ್ರಯೋ ಟೆಕ್ನಾಲಜಿ ಆ ರೀತಿಯಾಗಿ ಮಾಡಬಹುದು. ಅಂದರೆ ನಮ್ಮಲ್ಲಿ ನೇತ್ರ ಬ್ಯಾಂಕ್ಗಳು ಎಲ್ಲೆಲ್ಲಿದ್ದಾವೆ, ಕಣ್ಣಿನ ಬ್ಯಾಂಕ್ಗಳು? ತುಂಬ ಕಡೆ ಇದೆ, ಬೆಂಗಳೂರಲ್ಲಿದೆ, ಮಂಗಳೂರಲ್ಲಿದೆ, ಸಾಕಷ್ಟು ಕಡೆ ಬರ್ತದೆ. ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಮಾಡಿಕೊಂಡಿರ್ತಾರೆ. ಈಗ ಎಸ್ಪೆಷಲಿ ಈಗ ರೋಟರಿ ಬ್ಯಾಂಕು, ಲಯನ್ಸ್ ಬ್ಯಾಂಕ್ ಅಂತೆಲ್ಲ ಅವರೊಂದು ಸಹಯೋಜನೆಯಲ್ಲಿ ಬೇಕಾಗ್ತದೆ. ಯಾಕೆಂದರೆ ಇದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಅಂತಲೇ ಜನ ಇರಬೇಕಾಗ್ತದೆ. ಯಾಕೆಂದರೆ ನಮಗೆ ಯಾವಾಗ ಕಣ್ಣಿಗೆ ಕರೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನೇತ್ರ ಬ್ಯಾಂಕ್ ಸಿಬ್ಬಂದಿಗಳಿಗೆ ಎವ್ರಿಡೇ ಹೀರೋಸ್ ಅಥವಾ ಎವರ್ ರೆಡಿ ಹೀರೋಸ್ ಅಂತ ನಾವು ಹೇಳ್ತೇವೆ. ಯಾವಾಗಲೂ ರೆಡಿ ಇರಬೇಕು, ಅವರು ಕರೆದಾಗ ಬರಬೇಕು. ನಾಳೆ ಬರ್ತೇನೆ, 1/2 ಗಂಟೆ ಲೇಟ್ ಆಗ್ತದೆ, ಇದು ಯಾವುದು ಪ್ರಶ್ನೆ ಬರುವುದಿಲ್ಲ. ಅಲ್ಲಿ ತಕ್ಷಣ ಹೋಗಿ ಸಂಗ್ರಹಣೆ ಮಾಡಿಸ್ಬೇಕು, ಹೌದು, ಬರಬೇಕಾಗುತ್ತೆ. ಮತ್ತೆ ಅದನ್ನ ಸಂಸ್ಕರಣೆ ಏನಾದರೂ ಮಾಡ್ತಾರಾ ಸಂಗ್ರಹಣೆ ಮಾಡಿದ ತಕ್ಷಣ? ಇಲ್ಲ, ನಾವು ಇಲ್ಲಿ ಮಡಿಕೇರಿಯಲ್ಲಿ ಏನು ಮಾಡೋದು ಅಂದರೆ ಅದನ್ನು ಐಸ್ ಪ್ಯಾಕಲ್ಲಿ ಇಡ್ತೇವೆ. ಅದಕ್ಕೆ ಒಂದು 24 ಗಂಟೆ ಅವಧಿವರೆಗೆ ಅದು ಹಾಗೇ ಇರ್ತದೆ. 24 ಗಂಟೆ ಒಳಗೆ ಅದು ಟ್ರಾನ್ಸ್ಫರ್ ಬೇರೆ ರೋಗಿಗೆ ಅಳವಡಿಸಲಾಗ್ತದೆ. ಇಲ್ಲೂ ಅದು ವ್ಯವಸ್ಥೆ ಇದೆಯಾ? ತೆಗೆಯುವ ವ್ಯವಸ್ಥೆ ಮಾತ್ರ ಇರುವಂಥದ್ದು, ಅಳವಡಿಸುವಂಥದ್ದು ನಾವು ಬೆಂಗಳೂರಿಗೆ ಕಳಿಸಿಬಿಡ್ತೇವೆ. ಅಲ್ಲೇ ನೇತ್ರ ಬ್ಯಾಂಕ್ನಲ್ಲಿ ಅದು ಸೇರ್ಕೊಳ್ಳುತ್ತದೆ, ಅಲ್ಲಿ ಶಸ್ತ್ರಚಿಕಿತ್ಸೆಗೆ ಅಲ್ಲೇ ಆಗುವಂಥದ್ದು ಒಳಪಡುತ್ತದೆ. ಇನ್ನು ಮುಖ್ಯವಾಗಿ ಏನೇನು ವಿವರಗಳನ್ನು ಸಂಗ್ರಹಿಸ್ತೀರ ಈ ಒಂದು ಕಣ್ಣಿನ ಸಂಗ್ರಹಣೆ ಮಾಡುವಾಗ? ಈಗ ಅದರಲ್ಲಿ ಕೆಲವು ಏನಾಗ್ತದೆ ಅಂದರೆ, ಕೆಲವು ಕಾಯಿಲೆಗಳಿಂದ ಸತ್ತರೆ ಅದು ಕಣ್ಣಿಗೆ ಏನಾದರೂ ತೊಂದರೆ ಆಗ್ತದೆ ಅಂತಂದು ನೋಡಬೇಕಾಗ್ತದೆ. ರಕ್ತದಲ್ಲಿ ಇರುವಂಥ ಕಾಯಿಲೆಗಳಿದೆಯಾ ನೋಡಬೇಕಾಗ್ತದೆ. ಅದಕ್ಕೆ ನಾವು ರಕ್ತ ಕಣ್ಣಿನೊಟ್ಟಿಗೆ ರಕ್ತದ ಸ್ಯಾಂಪಲನ್ನು ಕಳಿಸ್ತೇವೆ. ರಕ್ತ ಎಲ್ಲ ಪರೀಕ್ಷೆ ಮಾಡಿ ಅಲ್ಲಿ ಏನು ಕಾಯಿಲೆ ಇಲ್ಲ ಅಂತಂದರೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ, ಕೆರಟೋಪ್ಲಾಸ್ಟಿ ಮಾಡ್ತಾರೆ. ಅಂದರೆ ಈ ಶಸ್ತ್ರಚಿಕಿತ್ಸೆ ಎಲ್ಲ ಉಚಿತವಾಗಿಯೇ ಇರುತ್ತೆ? ಇದು ಉಚಿತವಾಗಿರ್ತದೆ, ಹೌದು. ಈ ಒಂದು ಕಣ್ಣನ್ನು ಅಳವಡಿಸ್ತಾರಲ್ಲ, ಹೌದು, ಇದು ಉಚಿತವಾಗಿಯೂ ಇರುತ್ತದೆ, ಗೌಪ್ಯತೆಯನ್ನು ಮೇಂಟೈನ್ ಮಾಡ್ತಾರೆ, ಯಾರ ಕಣ್ಣನ್ನು ಯಾರಿಗೆ ಕೊಟ್ಟಿದ್ದು ಅಂತ ಸಮಾಜಕ್ಕೆ ತಿಳಿಯುವುದಿಲ್ಲ. ಅದೊಂದು, ಹೌದು, ಇಲ್ಲಾಂದ್ರೆ ಏನಾಗ್ತದೆ, ನಾನು ಕಣ್ಣು ಕೊಟ್ಟು ನಿನಗೆ ಅಂದ್ರೆ ಎಷ್ಟು ದುಡ್ಡು ಕೊಡು ನನಗೆ, ಯಾರು ದಾನ ಮಾಡಿರೋದು ಗೊತ್ತಾಗಲ್ಲ, ಗೊತ್ತಾಗಲ್ಲ ತಗೊಂಡವ್ರಿಗೆ, ತಗೊಂಡವ್ರಿಗೆ ಗೊತ್ತಾಗ, ಮತ್ತೆ ತಮ್ಮ ಸಂಬಂಧಿಕರ ಕಣ್ಣನ್ನು ಯಾರು ಪಡ್ಕೊಂಡ್ರು ಅಂತ ಇವ್ರಿಗೂ ಗೊತ್ತಾಗೋದಿಲ್ಲ. ಆ ರೀತಿ ಗೌಪ್ಯತೆ ಇದೇ ಇರುತ್ತೆ, ಅದೊಂದು ಅಂಶ. ಇನ್ನು ಮುಖ್ಯವಾಗಿ ನೇತ್ರದಾನಕ್ಕೆ ಸಂಬಂಧಪಟ್ಟಾಗಿ ಯಾವ ದೇಶ ಮುಂದಿದೆ ಅಂತೀರಿ ಇದರಲ್ಲಿ? ಶ್ರೀಲಂಕಾ ಬಹಳ ಮುಂದಿದೆ. ನಮ್ಮ ದೇಶ ಇಷ್ಟು ದೊಡ್ಡದಿದ್ರು ನಮ್ಮ ದೇಶಗಳಿಗೆ ಒಂದು ತೆಂಗಿನಕಾಯಿ ತರ ಇರುವಂತ ಸೈಜ್ ಅಲ್ಲಿ ಕಾಣ್ತದೆ ಮ್ಯಾಪ್ ಅಲ್ಲಿ ನೋಡುವಾಗ. ಅವರಲ್ಲಿ 95% ಜನ ತಮ್ಮ ಕಣ್ಣುಗಳನ್ನು ದಾನ ಮಾಡ್ತಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಅವರ ಮುಂದೆ ನಾವು ಬಹಳ ಕುಬ್ಜ ದೇಶವಾಗಿಬಿಟ್ಟಿದ್ದೇವೆ. ನಮ್ಮ ದೇಶದ ಸ್ಥಿತಿಗತಿ ಹೇಗಿದೆ ಅಂತೀರಿ? ನೀವು ಮೊದಲೇ ಹೇಳಿದ್ರಿ, ನಮ್ಮಲ್ಲಿ 150 ಕೋಟಿ ಜನ ಇದ್ದಾರೆ. ವರ್ಷಕ್ಕೆ ನೇತ್ರ ದಾನ ಆಗೋದು 25,000 ಮಾತ್ರ. ಆದರೂ ಹಿಂಜರಿಕೆ ಇದೆ. ಮುಖ್ಯವಾಗಿ ಬಹಳ ಜನ ಕಾಯ್ತಾ ಇದ್ದಾರೆ. ಈಗ ಅವಶ್ಯಕತೆ ಇದ್ದವರು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ. ಅವಶ್ಯಕತೆ ಉಂಟೇ ಉಂಟು. ಅಂದ್ರೆ ಬೇರೆ ಒಂದು ಅಂಗಾಂಗ ದಾನಕ್ಕೆ ಇರುವಂತ ಅಡೆತಡೆ ಇದಕ್ಕೆ ಅಷ್ಟು ಮಟ್ಟಿಗೆ ಇಲ್ಲ ಅಂತೀವಿ. ಇಲ್ಲಿ ಒಂದು ನಾವು ಭಾರಿ ಸ್ಪೆಷಲ್ ಅಂತ ಹೇಳಬೇಕು, ಕರಿಗುಡ್ಡೆಗೆ ಕಾರ್ಣ್ಯಕ್ಕೆ ರಕ್ತ ಸಂಚಾರ ಇರುವುದಿಲ್ಲ. ಹಾಗಾಗಿ ನೀವು ಎಷ್ಟು ಅಳವಡಿಸ್ತಿರಲ್ಲ 100% ಸಕ್ಸಸ್ಫುಲ್. ಈಗ ಅದೇ ನೀವು ಕಿಡ್ನಿ ಲಿವರ್ ಇದೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅವರಿಗೆ 20 ದಿವಸವೂ ಮಾತ್ರ ಕೊಡಬೇಕಾಗ್ತದೆ. ಅವರು ಹೆಚ್ಚು ಅಂದರೆ 5 ವರ್ಷ 8 ವರ್ಷ ಈ ರೀತಿಯಲ್ಲಿ ಬದುಕ್ತಾರೆ ಅಷ್ಟೇ. ಇದಾಗೆ ಅಲ್ಲ, ಒಂದು ಮಗುವಿಗೆ ಕಣ್ಣನ್ನು ಇಟ್ಟರೆ ಅವನು 20 ದಿವಸವೂ ಸೇಫ್ ಆಗಿ ಇರ್ತದೆ. ಅಂದರೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಮಟ್ಟಿಗೆ ನೇತ್ರದಾನ ಮಾಡೋದಕ್ಕೆ ಹಿಂಜರಿಕೆ ಇದ್ದೇ ಇದೆ. ಇದೆ, ಖಂಡಿತ ಇದೆ. ಅಷ್ಟು ಮುಕ್ತವಾಗಿ ಬರ್ತಾ ಇಲ್ಲ. ಹೌದು, ಅದಕ್ಕೆ ಬೇರೆ ಬೇರೆಯವರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಇಲಾಖೆಯವರು. ಇದೆ, ತುಂಬ ಕಡೆಯಿಂದ ಪ್ರಚಾರ ಆಗ್ತಾ ಇದೆ. ಹೇಗೆ ಅಂದರೆ ಒಪ್ಪಿಕೊಳ್ತೇವೆ ನಾವು. ಅಲ್ಲಿ ನಾವು ಸ್ಟೇಜ್ ಪ್ರೋಗ್ರಾಮ್ ಮಾಡಿದಾಗ ನಾನು ಕಣ್ಣು ಕೊಡ್ತೇನೆ ಅಂತ ಸತ್ತಾಗ ಮಾತ್ರ ಯಾರು ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಬರುವುದಿಲ್ಲ. ಇದು ನಮಗೊಂದು ಸಮಸ್ಯೆ. ಮತ್ತೆ ಕೆಲವೊಂದು ಕಾಯಿಲೆಗಳಿದ್ದಾಗ್ಲೂ ನೇತ್ರದಾನ ಮಾಡ್ಬೋದು. ಈಗ ಕಾಮಾಲೆ ಇರುತ್ತೆ, ಕಾಮಾಲೆ ಇದ್ರೆ ಮಾಡ್ಬೋದು. ಯಾಕೆಂದ್ರೆ ಅದು ತೊಂದರೆ ಆಗೋದು ಕ್ಲಿಯರ್ ಅನ್ನುವ ಪಾರ್ಟಿಗೆ ಕಾರಣಕ್ಕೆ ಏನಾಗುದಿಲ್ಲ. ಅಂತ ಕಾಯಿಲೆ ಎಲ್ಲ ಮಾಡ್ಬೋದು. ಮತ್ತೆ ರಕ್ತ ಸಂಚಾರ ಇರೋದಿಲ್ಲ. ಹೌದು, ಕರೆಗುಡ್ಡಿಗೆ ರಕ್ತ ಸಂಚಾರ ಇರೋದಿಲ್ಲ. ಹಾಗಾಗಿ ಅದೊಂದು ಬೆಸ್ಟ್ ಅದು. ಮತ್ತೆ ಒಂದು ಈಗ ಕಣ್ಣನ್ನ ತೆಗಿತಾರಲ್ಲ, ಆ ಭಾಗಗಳನ್ನ ಎಷ್ಟು ಜನ ವ್ಯಕ್ತಿಗಳಿಗೆ ಬಳಸ್ಕೋಬಹುದು ಅಂತೀರಿ? ಸಾಧಾರಣವಾಗಿ ಒಂದು ಕಣ್ಣನ್ನು ಒಬ್ಬ ವ್ಯಕ್ತಿಗೆ, ಎರಡು ಕಣ್ಣು ತೆಗೆಯೋದ್ರಿಂದ ಇಬ್ಬರಿಗೆ ದೃಷ್ಟಿ ಬರ್ತದೆ. ಉಳಿದ ಕಾರ್ನಿಯ ಬಿಟ್ಟು ಬೇರೆ ಭಾಗಗಳನ್ನು ಬಳಸ್ಕೊಳ್ಳಾಗುತ್ತೆ. ಅದು ರಿಸರ್ಚ್ ಪರ್ಪಸ್ ಉಪಯೋಗಿಸ್ಕೊಳ್ಳಾಗುತ್ತೆ. ಆ ಕಾರ್ನಿಯೇ ಬಹಳ ಕಾರ್ನಿಯೇ. ಹೌದು. ಈಗ ಡಾಕ್ಟರ್ ಕಿರಣ್ ಭಟ್ ಅವರೇ, ನಮ್ಮ ಕಣ್ಣಿನ ಒಂದು ಪರಿಚಯವನ್ನು ಮಾಡಿಕೊಡ್ತೀರ ನೋಡಿ. ಈಗ ವ್ಯಕ್ತಿಗೆ ದೃಷ್ಟಿ ಚೆನ್ನಾಗಿರಬೇಕು ಅಂದರೆ ಹೊರಗಿಂದ ಬಂದಂಥ ಬೆಳಕು ಕಾರ್ನಿಯಾದಕ್ಕೆ ದಾಟಬೇಕು. ಕಾರ್ನಿಯ ಕ್ಲಿಯರ್ ಇದ್ರೆ ಮಾತ್ರ ಇದ್ದಂಥ ಬೆಳಕು ಕಣ್ಣಿನ ಒಳಗೆ ಹೋಗ್ತದೆ. ನೆಕ್ಸ್ಟ್ ನಮಗೆ ಬರುವಂಥದ್ದು ಕಣ್ಣಲ್ಲಿ ಲೆನ್ಸ್ ಅಂತ ಇರ್ತವೆ. ಲೆನ್ಸ್ ಕ್ಲಿಯರ್, ಕನ್ನಡಿಯ ಥರ ಕ್ಲಿಯರ್ ಇದ್ದರೆ ಅದರಿಂದ ಒಳಗೆ ಲೈಟ್ ಹೋಗ್ತದೆ. ಈಗ ಲೆನ್ಸ್ ಏನಾಗ್ತದೆ, ಈಗ ಪೊರೆ ಅಂತ ಬಂದಾಗ ಅದು ಒಪೇಕ್ ಆಗ್ತದೆ. ಬಿದ್ದಂಥ ಪ್ರತಿಫಲನ ಆಗದೆ ಒಳಗೆ ಹೋಗದೆ ಲೈಟ್ ಹೊರಗೆ ಬರ್ತದೆ, ಹೊರಗಡೆ ಬರುತ್ತೆ. ಅವಾಗ ಅವನಿಗೆ ಕಾಣುವುದಿಲ್ಲ. ಅವಾಗ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ. ಇನ್ನು ಕಣ್ಣಿನ ನರ ಅಂತ ಇರ್ತದೆ, ಆಪ್ಟಿಕ್ ನರ್ವ್. ಅದು ಕಣ್ಣಿಗೂ ಬ್ರೈನಿಗೂ ಇರುವಂತ ಕನೆಕ್ಷನ್. ಅದಕ್ಕೂ ಕಾಯಿಲೆ ಇರಬಾರ್ದು. ನಾವು ಇವತ್ತು ನೇತ್ರ ದಾನ ಮಾಡುವಾಗ ಬೇರೆ ಎಲ್ಲ ಕಣ್ಣಿನ ಅಂಗಗಳು ಸರಿ ಇದ್ದು ಕಾರ್ನಿಯ ಒಂದರಲ್ಲಿ ಮಾತ್ರ ದೋಷ ಇದ್ರೆ ಮಾತ್ರ ನಾವು ಶಸ್ತ್ರಚಿಕಿತ್ಸೆಗೆ ಅದನ್ನ ತಗೊಳ್ತೇವೆ. ಬೇರೆ ಕಡೆ ಏನಾದರೂ ತೊಂದರೆ ಆಗಿದ್ರೆ ಕಣ್ಣಿಗೆ ಇಲ್ಲ, ಅವಾಗ ವೇಸ್ಟ್ ಆಗ್ತದೆ. ಈಗ ಅವನಿಗೆ ಎರಡು ಕಡೆಯಿಂದ ಸಮಸ್ಯೆ ಇದೆ, ನಾವು ಕಾರ್ನಿಯ ಒಂದನ್ನು ಮಾತ್ರ ಪರಿಹಾರ ಮಾಡಿದರೆ ನರದ ದೋಷ ಪರಿಹಾರ ಆಗುವುದಿಲ್ಲ, ಮತ್ತು ವೇಸ್ಟ್ ಆಗ್ತದೆ. ಏನು ಇಷ್ಟು ಡಿಮ್ಯಾಂಡ್ ಇರುವಾಗ, ಇಷ್ಟೊಂದು ರೋಗಿಗಳು ಕಾಯ್ತಾ ಇರುವಾಗ ನಾವು ಆ ರೀತಿ ಅನ್ಯಾಯ ಮಾಡಬಾರ್ದು. ಈ ಅಕ್ಷಿಪಟಲ ಅಂತೀವಲ್ಲ, ರೆಟಿನಾ, ಅವೆಲ್ಲ ತೊಂದರೆ ಇದ್ರೆ ಇಲ್ಲ, ಅದು ಮಾಡುವುದಿಲ್ಲ. ಕಾರ್ನಿಯ ಮಾತ್ರ, ಕಾರ್ನಿಯದಲ್ಲಿ ಮಾತ್ರ ಕಾಯಿಲೆ ಇರಬೇಕು, ಉಳಿದೆಲ್ಲ ಕಣ್ಣಿನ ಭಾಗಗಳು ಸರಿ ಇರಬೇಕು. ಅವಾಗ ಮಾತ್ರ ನಾವು ದಾನ ಮಾಡ್ತೇವೆ, ಕರಿಗುಡ್ಡೆಗೆ ಫಿಟ್ ಮಾಡ್ತೇವೆ. ಅಂದ್ರೆ ಒಂದ್ಸರಿ ಈಗ ವ್ಯಕ್ತಿಗೆ ಈ ಕಾರ್ನಿಯವನ್ನ ಕಸಿ ಮಾಡ್ತಾರೆ, ಕಸಿ ಮಾಡಿದ ಎಷ್ಟು ದಿನಗಳಲ್ಲಿ ಅವರು ಚೇತರಿಸಿಕೊಳ್ತಾರೆ? ಅಂತ ಏನು ಬಹಳ ಕಾಯಬೇಕು ಅಂತ ಇರುವುದಿಲ್ಲ. ಯಾಕೆಂದ್ರೆ ನಾವು ಹಾಕುವಂತ ಕಾರ್ನಿಯ ಫುಲ್ ಒಳ್ಳೆ ಕ್ವಾಲಿಟಿ ಇದ್ರೆ, ಅಂದ್ರೆ ಈಗ ತೀರಾ ಸಣ್ಣ ವಯಸ್ಸಿನ ವ್ಯಕ್ತಿ ಸತ್ತಿದ್ರೆ 2 ದಿವಸದಲ್ಲೇ ಕಾಣ್ಬೋದು. ಸ್ವಲ್ಪ ವಯಸ್ಸಾದ್ರೆ ಇನ್ನು 4 ದಿವಸ ಜಾಸ್ತಿ ಇರ್ಬೋದು. ಅಷ್ಟು ಬಿಟ್ಟರೆ ಬಹಳ ದಿವಸ ಕಾಯಬೇಕು, ತಿಂಗಳಗಟ್ಟಲೆ ಕಾಯಬೇಕು ಅಂತ ಏನಿಲ್ಲ. ಅಂದ್ರೆ ಕಾರ್ನಿಯ ಗುಣಮಟ್ಟದ ಮೇಲೆ ಅವರ ದೃಷ್ಟಿ ಗುಣಮಟ್ಟನೂ ಬೇಗ ರಿಕವರ್ ಆಗ್ತದೆ, ಮತ್ತೆ ದೃಷ್ಟಿಯೂ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಅದೊಂದು ಕಾಯಿಲೆ ಇಲ್ಲದೆ ಇದ್ರೆ ಎಷ್ಟು ದೃಷ್ಟಿ ಇರಬೇಕಿತ್ತಲ್ಲ, ಅಷ್ಟು ದೃಷ್ಟಿ ಬರುತ್ತದೆ. ಬರುತ್ತೆ ಬರುತ್ತೆ ಬರುತ್ತೆ. ಮೊದಲು ಯಾವ ರೀತಿ ನೋಡ್ತಾ ಇರ್ತಾರೋ ನೋಡ್ತಾರೆ. ಮತ್ತೆ ಯಾವುದೇ ಒಂದು ಲೆನ್ಸ್ ಇಂಥದ ಅವಶ್ಯಕತೆ ಇರೋದಿಲ್ಲ, ಲೆನ್ಸ್ ಅವಶ್ಯಕತೆ ಇರೋದಿಲ್ಲ. ಒಟ್ಟಾರೆ ಈ ಒಂದು ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ತಾವು ಏನು ಹೇಳೋದಕ್ಕೆ ಬಯಸ್ತಾರೆ ನಮ್ಮ ಆಕಾಶವಾಣಿ ಕೇಳುಗರಿಗೆ? ನೋಡಿ, ಕೆಲವೊಂದಷ್ಟು ಭಾವನೆಗಳನ್ನು ಮೀರಿ ನಡಿಬೇಕಾಗ್ತದೆ. ಒಬ್ಬ ವ್ಯಕ್ತಿ ಸತ್ತಾಗ ನಿಮ್ಮ ಭಾವನೆಗಳನ್ನು ಸ್ವಲ್ಪ ತಡೆಯೊಡ್ಡಿ ನಿಮ್ಮ ಮೃತವಾದ ವ್ಯಕ್ತಿ ಹೆಸರಲ್ಲಿ ಅದು ಬೇರೆಯವರ ಕಣ್ಣಿಗೆ ಹೋದರೆ ಇವರಿಗೂ ಒಳ್ಳೆಯ ಹೆಸರು, ಎರಡು ಜೀವಕ್ಕೆ ದೃಷ್ಟಿ ಬರ್ತದೆ, ಅವರ ಬದುಕು ಹಸನ ಆಗ್ತದೆ. ದಯವಿಟ್ಟು ಎಲ್ಲರೂ ನೇತ್ರದಾನವನ್ನು ಮಾಡಿ. ಸುಮ್ಮನೆ ಇಲ್ಲ ಅಂದರೆ ನಾವು ಮಣ್ಣಲ್ಲಿ ಹೂಳ್ತೀವಿ ಅಥವಾ ಸುಟ್ಟಾಕ್ತೀವಿ, ಅದರಿಂದ ಯಾರಿಗೂ ಯಾರಿಗೂ ಪ್ರಯೋಜನ ಇರೋದಿಲ್ಲ. ನೇತ್ರದಾನ ಮಾಡಿದರೆ ಯಾರಿಗಾದ್ರೂ ಈ ಕಣ್ಣಿನ ಸಮಸ್ಯೆ ಇರೋದಕ್ಕೆ ಅನುಕೂಲ ಆಗುತ್ತೆ, ಅನುಕೂಲ ಆಗ್ತದೆ, ಅವ್ರು ತಮ್ಮ ಜೀವನದ್ದಕ್ಕೂ ದೃಷ್ಟಿ ಬರ್ತದೆ, ದೃಷ್ಟಿ ಬರುತ್ತೆ ಬರ್ತದೆ. ಮತ್ತೆ ಮರಣ ಆದಂತಹ ವ್ಯಕ್ತಿ ಅವರಿಗೆ ದೃಷ್ಟಿ ಒಂದು ಬರ್ಸೋದ್ರ ಮೂಲಕ ಅಲ್ಲಿ ಜೀವಂತ ಆಗಿರ್ತಾನೆ. ಆ ದೃಷ್ಟಿನಲ್ಲಿ ಆ ಒಂದು ವ್ಯಕ್ತಿಯ ಪ್ರತಿರೂಪವನ್ನು ನಾವು ಕಾಣಬಹುದು. ಆದರೆ ಯಾರ್ದು ಯಾರಿಗೆ ಅಂತ ಗೊತ್ತಿರಲ್ಲ, ಗೊತ್ತಾಗಲೂಬಾರದು. ಇನ್ನು ಈ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇದೆಯಲ್ಲ, ಇಲ್ಲಿ ಈ ನೇತ್ರದಾನ ಪಾಕ್ಷಿಕವನ್ನು ಯಾವ ರೀತಿ ಆಚರಿಸಲಾಗುತ್ತೆ ಅಂತೀರಿ? ನಮ್ಮಲ್ಲಿ ಸಾಧಾರಣ ದಿವಸಕ್ಕೆ ಒಂದು 100 ಪೇಷಂಟ್ ಆದರೂ ಬರ್ತಾರೆ. ಅವರನ್ನೆಲ್ಲ ಒಂದು ಕಡೆ ಕೂರಿಸಿಬಿಟ್ಟು, ನಮ್ಮಲ್ಲಿ ಒಂದು TV ಇದೆ, TV ಇದರದೆಲ್ಲ ರೆಕಾರ್ಡೆಡ್ ಉಂಟು, ಅದನ್ನೆಲ್ಲ ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೆ ಹಾಕಿರ್ತೇವೆ. ನಾವು ಡಾಕ್ಟರ್ ಹತ್ರ ವೈಟಿಂಗ್ ಮಾಡೋ ಸುಮ್ಮನೆ ಹಾಳು ಹರಟೆ ಹೊಡೆಯೋ ಬದಲು ಆ TV ನೋಡಿಕೊಂಡು ಇದರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿಕೊಳ್ಬೋದು. ಆತ್ಮೀಯ ಕೇಳಿದರೆ ತಮಗೆ ಈ ನೇತ್ರದಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ YS ಕಿರಣ್ ಭಟ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8749078765. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8749078765. ತುಂಬ ಸಂತೋಷ ಡಾಕ್ಟರ್ ಕಿರಣ್ ಭಟ್ ಅವರೇ, ತಾವಿದುವರೆಗೂ ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ನೇತ್ರದಾನದ ವಿವಿಧ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇನ್ನು ಮುಂದೆ ಕೇಳೋಣ ಕೃಷಿ ಮಾಹಿತಿ. ಕರಿಮೆಣಸು ಅಥವಾ ಕಾಳುಮೆಣಸನ್ನು ಬಾಧಿಸುವಂಥ ಮುಖ್ಯವಾದ ರೋಗದಲ್ಲಿ ಶೀಘ್ರ ಸೊರಗು ರೋಗ ಬಹಳ ಮುಖ್ಯವಾದಂಥದ್ದು. ಈ ಶೀಘ್ರ ಸೊರಗು ರೋಗ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಸತತವಾಗಿ ಮಳೆಯಾಗುವಂತಹ, ಮಂಜು ಬೀಳುವಂತಹ, ಹೆಚ್ಚಿನ ನೆರಳಿನಿಂದ ಕೂಡಿರುವಂಥ ತೋಟಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಈ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಈ ತೋಟಗಳಲ್ಲೂ ಕೂಡ ಈ ಶೀಘ್ರ ಸೊರಗು ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಮುಂಗಾರು ಹಂಗಾಮಿನ ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ಈ ಶೀಘ್ರ ಸೊರಗು ರೋಗದ ತೀವ್ರತೆ ಹೆಚ್ಚಾಗಿರುತ್ತೆ. ಕಾಳು ಮೆಣಸು ಬೆಳೆಯುವಂಥ ಎಲ್ಲ ಪ್ರದೇಶದಲ್ಲೂ ಕೂಡ ಇದು ಹೆಚ್ಚಾಗಿ ಕಂಡುಬರುತ್ತೆ. ಅದರಲ್ಲೂ ಸತತವಾಗಿ ಹೆಚ್ಚು ಮಳೆಯಾಗುವಂಥ ಪ್ರದೇಶದಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಪ್ರತಿ ವರ್ಷ ಶೀಘ್ರ ಸೊರಗು ರೋಗದಿಂದ ಈ ಕರಿಮೆಣಸಿನ ಬಳ್ಳಿಗಳು ಸಾಯೋದು ಹೆಚ್ಚಾಗ್ತಾ ಇದೆ. ಫೈಟಾಪ್ತರಾ ಕ್ಯಾಪ್ಸೈ ಎಂಬಂಥ ಒಂದು ಶಿಲೀಂಧ್ರದಿಂದ ಈ ರೋಗ ಬರುತ್ತೆ. ಈ ರೋಗಾಣು ತುಂಬ ದಿನದವರೆಗೆ ಮಣ್ಣಲ್ಲಿ ವಾಸ ಆಗಿರುತ್ತೆ. ಇದು ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಸುಲಭವಾಗಿ ಹರಡುತ್ತೆ. ಮಳೆಗಾಲದಲ್ಲಿ ಈ ಶಿಲೀಂಧ್ರ ಗಿಡದ ಬೇರ್ನಲ್ಲಿ ಅಥವಾ ನೆಲದ ಮಟ್ಟದ ಎಲೆಗಳ ಕೆಳಭಾಗದಲ್ಲಿ ಕಂಡುಬರುತ್ತೆ. ಇನ್ನು ಈ ಶೀಘ್ರ ಸೊರಗು ರೋಗವನ್ನು ಗುರುತಿಸೋದು ಹೇಗೆ ಅಂದರೆ, ಮೊದಲನೇದಾಗಿ ಈ ಕರಿಮೆಣಸಿನ ಬಳ್ಳಿಗಳು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗೋದನ್ನು ನಾವು ಕಾಣಬಹುದು. ಎಲೆಗಳ ಮೇಲೆ ಕಪ್ಪು ಚುಕ್ಕಿಗಳು ಕಾಣಿಸ್ಕೊಳ್ತವೆ. ಆ ಚುಕ್ಕಿಗಳು ದೊಡ್ಡದಾಗ್ತಾ ಎಲೆಗಳಿಗೆಲ್ಲ ವ್ಯಾಪಿಸುತ್ತವೆ ಮತ್ತು ಎಲೆಗಳು ಉದುರೋದಕ್ಕೆ ಪ್ರಾರಂಭಿಸ್ತವೆ. ಮಣ್ಣಿನ ಮೇಲ್ಭಾಗದ ಬಳ್ಳಿಗಳು, ಮೃದು ಕಾಂಡ, ಕುಡಿ ಎಲೆಗಳು ರೋಗದಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಬಳ್ಳಿಗಳಿಗೆ ರೋಗ ಸಂಪೂರ್ಣವಾಗಿ ವ್ಯಾಪಿಸಿದಾಗ ಕಾಳು ಕೊನೆಗಳು ಕೂಡ ಉದುರುತ್ತವೆ ಮತ್ತು ರೆಂಬೆಗಳು ಗೆಣ್ಣು ಭಾಗದಲ್ಲಿ ಮುರಿದು ಪೂರ್ತಿ ಬಳ್ಳಿ ಸೊರಗಿ 15 ದಿನದಲ್ಲಿ ಅವು ಕುಸಿದು ನಾಶ ಆಗ್ತವೆ. ಆದ್ದರಿಂದ ಈ ರೋಗವನ್ನು ಶೀಘ್ರ ಸೊರಗು ರೋಗ ಅಂತ ಕರೀತಾರೆ. ಬಳ್ಳಿಯ ಬುಡದ ಎಲೆಗಳ ಮೇಲೆ ವೃತ್ತಾಕಾರದ ನೀರಿನಿಂದ ತೊಯ್ದಂಥ ಕಪ್ಪು ಮಚ್ಚೆಗಳು ಕಾಣಿಸ್ಕೊಂಡು ಎಲೆಗಳು ಕೊಳೆತು ಹೋಗ್ತವೆ. ಅಲ್ಲದೆ ರೋಗದ ತೀವ್ರತೆ ಜಾಸ್ತಿಯಾದಾಗ ಕಾಂಡ ಕೂಡ ಕೊಳೆಯೋದಕ್ಕೆ ಪ್ರಾರಂಭಿಸಿ ಬಳ್ಳಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಬೇರಿನ ಭಾಗಗಳಿಗೆ ಈ ಶೀಘ್ರ ಸೊರಗು ರೋಗ ಹರಡಿದರೆ

ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಕೊಡಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಮುಂದೆ ಬರಲಿರುವ ಸಮೀಕ್ಷೆಯಲ್ಲಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅರೆಭಾಷೆ ಗೌಡರ ನಿಖರ ನೋಂದಣಿ ಬಗ್ಗೆ ಎರಡು ಜಿಲ್ಲೆಗಳ ಗೌಡ ಸಂಘಟನೆಗಳ ಜಂಟಿ ಸಭೆನ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ನೇತೃತ್ವದಲ್ಲಿ September 10 ಬುಧವಾರದಂದು ಮಧ್ಯಾಹ್ನ 2:30 ಪುತ್ತೂರಿನ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಎರಡೂ ಜಿಲ್ಲೆನ ಗೌಡ ಸಮುದಾಯದ ಆಸಕ್ತರು ಸಭೆಯಲ್ಲಿ ಭಾಗವಹಿಸಕುತ್ತ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಸದಾನಂದ ಮಾವುಜವು ಕೇಳಿಕೊಂಡಳು. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಉತ್ತಮ ಸಮಾಜ ಕಟ್ಟುವುದರಲ್ಲಿ ಶಿಕ್ಷಕರ ಪಾತ್ರ ಅಪಾರ ತಿಳಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡವು ಹೇಳಿಳು. ಮಡಿಕೇರಿ ಪ್ಯಾಟೆನ ಸಂತ ಜೋಸೆಫರ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ ಹಾಗೆ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ವತಿಯಿಂದ ಇಂದು ನಡೆದ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಜಂಬರ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಗುರುಗ ಇಲ್ಲದಿದ್ದರೆ ಸಮಾಜದ ಸ್ಥಿತಿಗತಿಗ ಬ್ಯಾರೆಡೆಗೆ ಸಾಕ್ತಾ ಇತ್ತು. ಗುರುಗಳಿಂದಲೇ ಕೆಟ್ಟದು ಮರೆಯಾಗಿ ಒಳ್ಳೆದಾಗ್ತಾ ಇರೋದು. ಪ್ರತಿಯೊಬ್ಬರ ಜೀವನದಲ್ಲಿ ಗುರು ಮಹತ್ವ ಪೂರ್ಣ ಆಗಿದ್ದದೆ ಅಂತ ಹೇಳ್ದು. ಹಾಗೆ ಇದೇ ಸಂದರ್ಭದಲ್ಲಿ ಅತ್ಯುತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನನ ಶಾಸಕರು ಮಾಡಿದ್ರು. ಕೊಡಗು ಗೌಡ ವಿದ್ಯಾಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಇದರಲ್ಲಿ 10ನೇ ತರಗತಿ ಪಿಯುಸಿ ಪದವಿಲಿ ಜಾಸ್ತಿ ಅಂಕ ಪಡೆದ ವಿದ್ಯಾರ್ಥಿಗ, ಹಾಗೆ ಸಿಇಟಿಲಿ 1000 ರ್ಯಾಂಕ್ ಒಳಗೆ, ಹಾಗೆ ನೀಟ್ ರಾಷ್ಟ್ರಮಟ್ಟದಲ್ಲಿ 5000 ಒಳಗೆ ಪಡೆದ ಗೌಡ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿನ ಹಾಕಕ್ಕೆ ಅರ್ಜಿ ಹಾಕಿಗೆ ಇದೇ ತಿಂಗಳ 30 ಆಖೇರಿ ದಿನ ತಿಳಿ ಕೊಡಗು ಗೌಡ ವಿದ್ಯಾಸಂಘದ ಪ್ರಕಟಣೆ ತಿಳಿಸಲು. ಕೊಡಗು ಪತ್ರಕರ್ತರ ಸಂಘ ಕ್ಷೇಮಾಭಿವೃದ್ಧಿ ಸಮಿತಿ ವತಿಯಿಂದ 12 ಪತ್ರಕರ್ತರು, ಪತ್ರಿಕಾ ವಿತರಕರು ಮತ್ತು ಅವರ ಕುಟುಂಬದವಕ್ಕೆ ಪುಕ್ಕಟೆ ಆರೋಗ್ಯ ತಪಾಸಣಾ ಶಿಬಿರ 9:00 ಮಡಿಕೇರಿ ಪ್ಯಾಟೆನ ಕಾವೇರಿ ಹಾಲ್ನಲ್ಲಿ ನಡೆದಿದೆ. ವಿರಾಜಪೇಟೆ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ವೈದ್ಯಾಧಿಕಾರಿಗ 8:00 ಮತ್ತು 9:00 ಲಭ್ಯ ಇರುವುದಿಲ್ಲ ತಿಳಿ ಪ್ರಕಟಣೆ ತಿಳಿಸಲು. ವಿರಾಜಪೇಟೆಯಲ್ಲಿ ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಲ್ಲಿ ನಾಳೆ 6:00 7:00 10:00 ವಿರಾಜಪೇಟೆ ಹಂಗೆ ಅದರ ಸುತ್ತಮುತ್ತಲ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ರೀತಿಯ ಕಳ್ಳು ಅಂಗಡಿ ಮತ್ತು ಕಳ್ಳು ಮಾರಾಟ ಮಾಡುವ ಜಾಗನ ಸಂಪೂರ್ಣವಾಗಿ ನಿಷೇಧಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜವು ಆದೇಶಿಸಲು. ವೈದ್ಯಕೀಯ ಸ್ನಾತಕೋತ್ತರ ನೀಟ್ ಪರೀಕ್ಷೆಯಲ್ಲಿ ಸೋಮರಪೇಟೆನ ಐಗುರು ಗ್ರಾಮದ ಡಾ ಅಮೂಲ್ಯ ಪೆಮ್ಮಯ್ಯ ಅಖಿಲ ಭಾರತ ಮಟ್ಟದಲ್ಲಿ 4,419 ರ್ಯಾಂಕ್ನ ಪಡ್ಕೊಂಡಳು. ಇವು ದೊಡ್ಡೇಗೌಡನ ಮನೆ ಕೆವಿ ಗೀತಾ ಹಂಗೆ ಡಿಡಿ ಪೆಮ್ಮಯ್ಯ ಅವರ ಮಗಳು. ಪ್ರತಿಷ್ಠಿತ ನ್ಯಾಷನಲ್ ಲಾ ಸ್ಕೂಲ್ನ ಸಾಮಾನ್ಯ ಮಂಡಳಿ ಹಂಗೆ ಕಾರ್ಯಕಾರಿಣಿ ಸಮಿತಿನ ಸರ್ಕಾರದ ಪ್ರತಿನಿಧಿ ಸದಸ್ಯರಾಗಿ ಶಾಸಕರು ಹಂಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣವು ಆಯ್ಕೆಯಾಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಜಂಬರ 7:00 ಮಡಿಕೇರಿ ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ 10:00 11:00 ಕುಶಾಲನಗರ ಲೋಕೋಪಯೋಗಿ ಇಲಾಖೆನ ಪ್ರವಾಸಿ ಮಂದಿರಲ್ಲಿ ಪುಕಾರ ಅರ್ಜಿನ ವಿತರಿಸುವೆ. ತುಂಬಿದ ಮತ್ತೆ ನೋಟರಿಯಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕೊಂಡುವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳಲ್ಲಿ ಲೇಟ್ ಆದು ಹಾಗೆ ಏನಾದ್ರು ತೊಂದರೆಗೆ ನೀಡ್ತಾ ಇರುವ ಅಧಿಕಾರಿಗಳ ವಿರುದ್ದ ನಿಗದಿ ಮಾಡಿದ ಪತ್ರದಲ್ಲಿ ಪುಕಾರ ನೀಡಕ್ಕೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ಪ್ರಕಟಣೆ ತಿಳಿಸಲು. ಕೊಡಗು ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ ಅತಿವೃಷ್ಟಿ, ಬರ, ಪ್ರಾಕೃತಿಕ ವಿಕೋಪ, ಹವಾಮಾನ ವೈಪರೀತ್ಯ ಸೇರಿದಂತೆ ಇನ್ನಿತರ ಕಾರಣದಿಂದಾಗಿ ಹಾನಿಯಾಗಿರುವ ಬೆಳೆಗಳ ಸಮೀಕ್ಷೆ ನಡೆಸಿ ಗ್ರಾಮವಾರು ಹೋಬಳಿವಾರು ಎಷ್ಟು ನಷ್ಟ ಆಗುತ್ತಿರೋದನ್ನು ನೋಡಿ ವರದಿ ಸಲ್ಲಿಸಿಕೆ, ಹಾಗೆ ಸಂಬಂಧಪಟ್ಟ ಸಂತ್ರಸ್ತರಿಗೆ ಪರಿಹಾರ ಕೊಡಿಸಿಕೆ ತಂಡನ ರಚನೆ ಮಾಡಿಕೆ ಜಿಲ್ಲಾಧಿಕಾರಿಯು ಆದೇಶಿಸಲು. ಬೆಳೆ ನಷ್ಟ ಆದ ಜಾಗನ ಫೋಟೋದೊಟ್ಟಿಗೆ ಕಂದಾಯ ಇಲಾಖೆ ಅಧಿಕಾರಿಗ, ಹಾಗೆ ಬೆಳೆ ಹಾನಿಗೆ ಸಂಬಂಧಪಟ್ಟ ಅಧಿಕಾರಿಗ ಖಚಿತ ಮಾಡಿಕೊಂಡು ವರದಿನ ಸಲ್ಲಿಸಕ್ಕೂ ತಾಲೂಕುವಾರು ತಂಡಗಳನ್ನು ಇಲಾಖೆಗಳ ಕೂಡುಕೂಟಲ್ಲಿ ರಚಿಸಿ 6 ಒಳಗೆ ಸಂಬಂಧಪಟ್ಟ ತಹಶೀಲ್ದಾರ್ ಕಚೇರಿಗೆ ಸಲ್ಲಿಸಕ್ಕೂ ತಿಳಿ ಜಿಲ್ಲಾಧಿಕಾರಿಯು ತಿಳಿಸಳು. ಕೊಡಗು ಜಿಲ್ಲೆಯಲ್ಲಿ 17 ಗ್ರಾಮ ಪಂಚಾಯಿತಿಗಳಲ್ಲಿ ಸಮಗ್ರ ನಾಗರಿಕ ಸೇವಾ ಕೇಂದ್ರ ಗ್ರಾಮ 1 ಕೇಂದ್ರಗಳಿಗೆ ಆಸಕ್ತಿ ಇರುವ ಫ್ರಾಂಚೈಸಿಗಳಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಈ ತಿಂಗಳ 15 ಆಖೇರಿ ದಿನ. ಕೋಳಿಕೊಪ್ಪ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ನಿವಾರಿಸುವ ಸಭೆ 11:00 to 12:00 ಗೋಣಿಕೊಪ್ಪ ಉಪವಿಭಾಗ ಕಚೇರಿ, ಹಾಗೆ 2:30 to 3:30 ವಿರಾಜಪೇಟೆ ಉಪವಿಭಾಗ ಕಚೇರಿ, 12:00 to 11:30 ಸೋಮರಪೇಟೆ ಉಪವಿಭಾಗ ಕಚೇರಿ, ಅಂದೇ 2:30 to 3:30 ಕುಶಾಲನಗರ ಉಪವಿಭಾಗ ಕಚೇರಿ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಅಲ್ಲಿನ ವ್ಯಾಪ್ತಿಗೆ ಸೇರಿದ ಗ್ರಾಹಕರು ಪುಕಾರಿಗಿದ್ದರೆ ಸಭೆಯಲ್ಲಿ ಚರ್ಚಿಸಿ ಬಗೆಹರಿಸಿ ಕ್ರಮ ತಕೊಂಡು ತಿಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಲು. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವತಿಯಿಂದ ಖಾಸಗಿ ಕಂಪನಿಯಾದ ಸಂಭವ್ ಫೌಂಡೇಶನ್ ಮಡಿಕೇರಿಯು ಪುಕ್ಕಟೆ ತರಬೇತಿಯೊಟ್ಟಿಗೆ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗೆ ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡುವೆ. ತಾರೀಕು 11 ಹೊತ್ತಾರೆ 10:30 ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೇರ ಸಂದರ್ಶನ ನಡೆದಿದೆ. ಆಸಕ್ತಿರು ಎಲ್ಲಾ ದಾಖಲೆಗಳೊಟ್ಟಿಗೆ ಹಾಜರಾಗುತ್ತೇಳಿ ಉದ್ಯೋಗ ವಿನಿಮಯ ಕಚೇರಿಯ ಪ್ರಕಟಣೆ ತಿಳಿಸಲು. ವಿರಾಜಪೇಟೆಯಲ್ಲಿ ಪ್ರತಿಷ್ಠಾಪಿಸಲಾದ ಗಣಪತಿ ಮೂರ್ತಿಗಳ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ವಾಹನ ದಟ್ಟಣೆ ನಿಯಂತ್ರಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡುವ ನಿಟ್ಟಿನಲ್ಲಿ ನಾಳೆ ಮಧ್ಯಾಹ್ನ 2:00 ತಾರೀಕು 7 ಹೊತ್ತಾರೆ 10:00 ವಿರಾಜಪೇಟೆ ಪಟ್ಟಣದಲ್ಲಿ ಸಂಚಾರ ವ್ಯವಸ್ಥೆ ನಿರ್ವಹಿಸಿಕೆ ಹಾಗೆ ವಾಹನ ಸಂಚಾರಲ್ಲಿ ತಾತ್ಕಾಲಿಕ ಬದಲಾವಣೆ ಮಾಡಿಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜು ಆದೇಶ ನೀಡಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಪ್ರಾಯೋಜಕರು ಕೊಡುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಕೈಂಜ ಆಗಸ್ಟ್ 27 ಮರಣಪಟ್ಟ ಗೋಣಿಕೊಪ್ಪ ಪಕ್ಕತ್ರ ಅತ್ತೂರು ಕಾರ್ಲಾನ ಮಲ್ಲಮಡ ವಿವೇಕ ಐಂಡ ಮಾತಕಾರ ಬಾರ್ನ ನಾಳೆ ಚಿನಿಯಾಚೆ 11 ಗೋಣಿಕೊಪ್ಪ ಪಪೇರ ಹೋಟೆಲ್ ನಡತೋಕ ಏರ್ಪಾಡು ಮಾಡಿತು. ಒಕ್ಕಕಾರ ಬಿಂದು ಚಂಗಾದಿಯ ಪಿಂಜ ಕಾಗದ ಹೆಚ್ಚಿತು ಎತ್ತವು ಇದನ್ನೇ ನಂಗಡ ತಕ್ಕಾರ ಅಂದ ಜ್ಞಾನ ಮಾಡಿ ಎಂದು ಬಂದಿತು ಸಾಕಾರ ತರನೊಂದು ಪುಣ್ಯ ಮಲ್ಲಮಡ ಜ್ಯೋತಿ ಮಕ್ಕ ಪಿಂಜ ಒಕ್ಕಕಾರ ಕೈಡಣಿತು. ಆಗಸ್ಟ್ 27 ಮರಣಪಟ್ಟ ನೆಲಜಿ ಗ್ರಾಮ ಮಣವಟ್ಟಿರ ಉತ್ತಪ್ಪ ಐಂಡ ಪೊಣ್ಣು ಬೊಳ್ಳಮ್ಮ ಪಟ್ಟು ಐಂಡ ಮಾದಕಾರ್ಯ ಇದೇ ಆರಾಂಗ್ ನಾಳೆ ಚೆನ್ನೆಯಚ ಪೊಳಕ 11 ನಾಪುಕ್ಲು ಕೊಡವ ಸಮಾಜದ್ದು ನಡಪ ಒಕ್ಕಕಾರ ಊರುಕಾರ ಬಿಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ ಬರೋನೊಂದು ಮಣವಟ್ಟಿರ ಟಿ ಉತ್ತಪ್ಪ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಂಡಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಇದೇ ಆಗಸ್ಟ್ 7 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇಂಜ್ ಸ್ಟಾರ್ಟ್ಸ್ ಫ್ರಮ್ ರುಪೀಸ್ 3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಗೌರಿ ಗಣೇಶ ಹಬ್ಬದ ಕೊಡುಗೆ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ, ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ವಿರಾಜಪೇಟೆಯ ಸಿಎಂಸಿ ಮಲ್ಟಿ ಸ್ಪೆಷಾಲಿಟಿ ಪಾಲಿಕ್ಲಿನಿಕ್ ನಲ್ಲಿ ಅನುಭವಿ ತಜ್ಞ ವೈದ್ಯರು ಹಾಗೂ ಸಕ್ಕರೆ ಕಾಯಿಲೆ, ಬಿಪಿ, ಥೈರಾಯ್ಡ್, ಅಸ್ತಮಾ ಹಾಗೂ ಇನ್ನಿತರ ಸಾಮಾನ್ಯ ಕಾಯಿಲೆಗಳ ತಜ್ಞ ವೈದ್ಯರಾದ ಡಾಕ್ಟರ್ ಚೈತನ್ಯ ಪ್ರಸಾದ್ MBBS DNP ಇವರು ಪ್ರತಿದಿನ ಬೆಳಿಗ್ಗೆ 10 ಸಂಜೆ 5 ಲಭ್ಯರಿರುತ್ತಾರೆ. ಹೆಚ್ಚಿನ ಮಾಹಿತಿ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ 8147941916. ಸ್ಥಳ ದರ್ಶನ್ ಲಾಡ್ಜ್ ಬಿಲ್ಡಿಂಗ್, FMC ರೋಡ್, ವಿರಾಜಪೇಟೆ. ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292. ಸಮಯ 7:29. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ನಲ್ಲ ಸಮಾಜ ಕಟ್ಟುವಲ್ಲಿ ಉಪಾಧ್ಯಾಯರ ಪಾತ್ರ ಮುಖ್ಯ ಆಯಿತುಂಡೆಂದು ಶಾಸಕ ಡಾಕ್ಟರ್ ಮಂಥರಗೌಡ ಅಣ್ಣಿಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ಕೂಲ್ ಶಿಕ್ಷಣ ಇಲಾಖೆ ಪಿಣ್ಯ, ಕರ್ನಾಟಕ ರಾಜ್ಯ ಉಪಾಧ್ಯಾಯರ ಕಲ್ಯಾಣ ನಿಧಿರ ಕೂಡು ಕೂಟತ್ತು ಮಡಿಕೇರಿ ಸೈಂಟ್ ಜೋಸೆಫ್ ಹೈಸ್ಕೂಲಲ್ಲಿ ಇಂದು ನಡೆದ ಉಪಾಧ್ಯಾಯರ ನಾಳು ಕೂಡಂದನೆಕೆ ಜಿಲ್ಲೆಯ ನಲ್ಲ ಉಪಾಧ್ಯಕ್ಕೆ ಮೊದಕೊಡುಪ ಕಾರ್ಯಕ್ರಮ ಕೊರವು ಕಾರ್ಯಕ್ರಮ ಸೆಣ ತಕ್ಕ ಬರೆದ ಅವು ಒಬ್ಬಂಡ ಬದುಕಲು ಓರು ಗುರು ಇಲ್ಲ ತಪ್ಪೋಚಿಂಗಿ ಅಯ್ಯಂಡ ಭವಿಷ್ಯ ದಿಕ್ಕು ತಪ್ಪಿ ಪೋಪಾಂದು ಅಣ್ಣಿತ್ತು. ಸರ್ಕಾರಿ